ವಿಶ್ವ ಕಾರ್ಮಿಕರ ದಿನಾಚರಣೆ, ರಾಜ್ಯದ ಹಲವೆಡೆ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಏಪ್ರಿಲ್ ತಿಂಗಳಲ್ಲಿ ಸರಕು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹ ಸಾರ್ವಕಾಲಿಕ ದಾಖಲೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಈಗ ಕಿಸಾನ್ ವಾಣಿ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನು ಸಂಪರ್ಕಿಸಿ. ಮೊಬೈಲ್ ಟವರ್ ಅಳವಡಿಕೆ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಎಂಬ ಭಯವೇ? ಭಯ ಬೇಡ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ಕ್ಯಾನ್ಸರ್ ರಿಸರ್ಚ್ ಸಂಸ್ಥೆಗಳು ಕಡಿಮೆ ತೀಕ್ಷ್ಣತೆಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಗಳು ಆರೋಗ್ಯಕ್ಕೆ ಅಪಾಯಕಾರಿ ಎಂದು ಹೇಳಲು ಯಾವುದೇ ಪುರಾವೆಗಳಿಲ್ಲ ಎನ್ನುತ್ತವೆ. ಮೊಬೈಲ್ ಟವರ್ ಅಳವಡಿಕೆಯನ್ನು ಆರೋಗ್ಯದ ಆಧಾರದ ಮೇಲೆ ಪ್ರಶ್ನಿಸಿದ ಅರ್ಜಿಗಳನ್ನು ಅನೇಕ ಭಾರತೀಯ ಉಚ್ಚ ನ್ಯಾಯಾಲಯಗಳು ವಜಾಗೊಳಿಸಿವೆ. ಆದ್ದರಿಂದ ನಿಮ್ಮ ಹತ್ತಿರವಿರುವ ಮೊಬೈಲ್ ಟವರ್ ಸ್ಥಾವರಗಳ ಬಗ್ಗೆ ಭಯಪಡಬೇಡಿ. ನೆನಪಿಡಿ, ಮೊಬೈಲ್ ಸೇವೆ ಎಲ್ಲಾ ಸೇವಾ ವಿತರಣೆ ಮತ್ತು ಸರ್ಕಾರದ ಪ್ರಮುಖ ಉಪಕ್ರಮಗಳ ಯಶಸ್ಸಿಗೆ ಸಹಾಯಕವಾಗಿದೆ. ಇದು ಟೆಲಿಕಾಂ ಇಲಾಖೆ ಕರ್ನಾಟಕ ಲೈಸೆನ್ಸ್ ಸರ್ವಿಸ್ ಏರಿಯಾರವರ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಈಗ ಕೃಷಿ ಮಾಹಿತಿ. ಹೆಚ್ಚು ಸಾಂದ್ರತೆ ಸ್ಪ್ರೇಯರ್ಗಳಾದ HDP ಸ್ಪ್ರೇಯರ್, ರಾಕ ಸ್ಪ್ರೇಯರ್, ಬ್ಯಾಕ್ ಸ್ಪೆಕ್ ಸ್ಪ್ರೇಯರ್ ಮೊದಲಾದವುಗಳನ್ನು ಇದಕ್ಕಾಗಿ ಬಳಸಬಹುದು. 10-15 ದಿವಸ ಎಡೆಬಿಟ್ಟು 3-4 ಸಲವಾದರೂ ಔಷಧಿಯನ್ನು ಸಿಂಪಡಿಸಬೇಕು. ಮೊದಲು ಬ್ಯಾವಿಸ್ಟಿನ್ ಎನ್ನುವಂತಹ ಶಿಲೀನಾಶಕವನ್ನು ಸಿಂಪಡಿಸುವುದು ಹೆಚ್ಚು ಲಾಭದಾಯಕ. ಇದು ಎಲೆಗಳ ಒಳಗೆ ಪ್ರವೇಶಿಸಿ ಎಲ್ಲ ಭಾಗದಲ್ಲೂ ಒಂದೇ ತರಹದಂತಹ ಸಂರಕ್ಷಣೆಯನ್ನು ನೀಡುತ್ತದೆ. ಅನಂತರ 15 ದಿವಸ ಬಿಟ್ಟು ಇನ್ನಿತರ ಯಾವುದೇ ಶಿಲೀನಾಶಕವನ್ನು ಸಿಂಪಡಿಸಬಹುದು. ಪುನಃ ರೋಗಬಾಧೆಗೆ ಸಾಧ್ಯತೆ ಇದ್ದರೆ ಎಲೆಗಳ ಚಿಗುರುವಿಕೆಯನ್ನು ಹೊಂದಿಕೊಂಡು 3ನೇ ಸಲ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗ್ತದೆ. 3 ವರ್ಷಗಳ ಮೇಲ್ಪಟ್ಟ ಪ್ರಾಯದ ಮರಗಳಿಗಾದರೆ ನೀರಿನಲ್ಲಿ ಮಿಶ್ರಣಗೊಳಿಸುವಂತಹ ಶಿಲೀನಾಶಕವನ್ನು ಸಿಂಪಡಿಸುವುದು ಕಷ್ಟ ಹಾಗೂ ದುಬಾರಿ ಕೂಡ ಆಗಬಹುದು. ಇಂತಹ ಮರಗಳಿಗೆ ಎಣ್ಣೆಯಲ್ಲಿ ಮಿಶ್ರಗೊಳಿಸುವಂತಹ ಶಿಲೀನಾಶಕವನ್ನು ಉಪಯೋಗಿಸಬಹುದು. ಕಾಪರ್ ಆಕ್ಸಿಕ್ಲೋರೈಡ್ ಇದನ್ನು ಸ್ಪ್ರೇ ಆಯಿಲ್ನೊಂದಿಗೆ 1:5 ಎನ್ನುವಂತಹ ಅನುಪಾತದಲ್ಲಿ ಮಿಶ್ರಣಗೊಳಿಸಿ, ಅಂದರೆ 1 ಕಿಲೋಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ 5 ಲೀಟರ್ ಎಣ್ಣೆಯಲ್ಲಿ ಮೈಕ್ರಾನ್ ಸ್ಪ್ರೇಯರನ್ನು ಉಪಯೋಗಿಸಿಕೊಂಡು ಸಿಂಪಡಿಸಬೇಕು. 4-7 ವರ್ಷದವರೆಗೆ ಪ್ರಾಯದ ಮರಗಳಲ್ಲಿ ಔಷಧಿಯನ್ನು ಸಿಂಪಡಿಸುವುದಕ್ಕೆ 2 ಕಾರ್ಮಿಕರನ್ನು ಎತ್ತಿಕೊಂಡು ನಡೆದಾಡುವ ಮೈಕ್ರೋಫ್ಲೆಕ್ಸ್ ಎನ್ನುವ ಸ್ಪ್ರೇಯರನ್ನು ಉಪಯೋಗಿಸಬಹುದು. ಹೆಚ್ಚು ಪ್ರಾಯವಾದ ಮರಗಳಿಗೆ 4 ಕಾರ್ಮಿಕರು ಬೇಕಾಗಬಹುದು. ಔಷಧಿ ಸಿಂಪರಣೆಯನ್ನು ಮಾಡುವ ಸಮಯವು ಬಹಳ ಮುಖ್ಯವಾದದ್ದು. ಎಲೆಗಳು ಚಿಗುರುವ ಸಮಯದಲ್ಲಿ ಎಲೆ ಹಸಿರು ಬಣ್ಣಕ್ಕೆ ಮಾಗುವ ಹಂತದಲ್ಲಿ ಔಷಧಿಯನ್ನು ಸಿಂಪಡಿಸಬೇಕು. ಬಹಳ ಎಳೆಯಲೆಗಳಾದರೆ ಸ್ಪ್ರೇ ಆಯಿಲ್ನಿಂದ ಎಲೆಗಳು ಸುಟ್ಟು ಹೋಗುವುದಕ್ಕೆ ಸಾಧ್ಯತೆ ಇದೆ. ಔಷಧಿಯನ್ನು ಸಿಂಪಡಿಸಲು ಎಲೆಗಳು ಬಲಿತು ಸಂಪೂರ್ಣವಾಗಿ ಬೆಳೆಯುವ ಹಂತದವರೆಗೆ ಕಾದರೆ ರೋಗವು ಸಾರ್ವತ್ರಿಕವಾಗಿ ಹರಡುವುದಕ್ಕೆ ಸಾಧ್ಯತೆ ಇದೆ. ಕೊರಿನೋಸ್ಪೊರಾ ಎಲೆ ರೋಗವನ್ನು ಫಲಪ್ರದವಾಗಿ ನಿಯಂತ್ರಿಸಿದರೆ ಮಾತ್ರ ರಬ್ಬರ್ನಿಂದ ಉತ್ತಮ ಇಳುವರಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಈ ರೋಗದ ನಿಯಂತ್ರಣಕ್ಕೆ ರಬ್ಬರ್ ಮಂಡಳಿಯು ವಿಶೇಷ ಯೋಜನೆಯನ್ನು ರೂಪಿಸಿದ್ದು, ಪ್ರಸ್ತುತ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಅವಶ್ಯಕವಿರುವ ಶಿಲೀನಾಶಕದ ಸಿಂಪರಣೆಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ 2,700 ರೂಪಾಯಿಯ ಹಾಗೆ ಸಹಾಯಧನವನ್ನು ನೀಡುತ್ತಾ ಇದೆ. ಈ ಸಹಾಯಧನ ಯೋಜನೆ ರಬ್ಬರ್ ಉತ್ಪಾದಕರ ಸಂಘಗಳ ಮೂಲಕ ಹಮ್ಮಿಕೊಳ್ಳಲಾಗುತ್ತದೆ. ಮಂಗಳೂರು, ಪುತ್ತೂರು ಮತ್ತು ಕುಂದಾಪುರ ಪ್ರಾದೇಶಿಕ ಕಚೇರಿಗಳ ವ್ಯಾಪ್ತಿಯಲ್ಲಿ ಬರುವ ರಬ್ಬರ್ ಉತ್ಪಾದಕರ ಸಂಘಗಳು ಮತ್ತು ಕೃಷಿಕರು ಪೂರ್ಣ ವಿವರಗಳಿಗಾಗಿ ತಮ್ಮ ಸ್ಥಳೀಯ ರಬ್ಬರ್ ಮಂಡಳಿ ಪ್ರಾದೇಶಿಕ ಕಚೇರಿಗಳನ್ನು ಸಂಪರ್ಕಿಸಬಹುದು. ಹಾಗೆಯೇ ಗ್ಲಿಯೋಸ್ಪೋರಿಯಾ ಎಲೆ ರೋಗ, ಇದು ಕೂಡ ಇನ್ನೊಂದು ಪ್ರಮುಖ ಅಂಥ ರೋಗ. ಏಪ್ರಿಲ್ನಿಂದ ಅಕ್ಟೋಬರ್ ತಿಂಗಳಲ್ಲಿ ಈ ರೋಗವನ್ನು ಕಾಣಬಹುದು. ಮಳೆಗಾಲದಲ್ಲಿ ಇದರ ತೀವ್ರತೆ ಹೆಚ್ಚು. ಚಿಗುರು ಎಲೆಗಳಿಗೆ ಇದರ ಬಾಧೆ ಹೆಚ್ಚಾಗಿ ಕಂಡುಬರುತ್ತದೆ. ಚಿಗುರೆಲೆಯ ತುದಿಯಲ್ಲಿ ಚುಕ್ಕೆಗಳು ಉಂಟಾಗಿ ಕ್ರಮೇಣ ಆ ಭಾಗದ ಎಲೆಗಳು ಸುರುಳಿಯ ಆಕಾರವಾಗಿ ನಂತರ ಒಣಗಿಬೀಳ್ತವೆ. ಇದನ್ನು ಹತೋಟಿ ಮಾಡುವುದಕ್ಕೆ ಶೇಕಡ 1 ಬೋರ್ಡೋ ಸಿಂಪರಣೆ ಅಥವಾ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬ್ಯಾವಿಸ್ಟೀನ್ ಇಲ್ಲವೇ 2.5 ಗ್ರಾಂನ ಹಾಗೆ ಮ್ಯಾಂಕೋಸೆಬ್ ಇದನ್ನು ಸಿಂಪಡಿಸಬೇಕಾಗ್ತದೆ. ಪಕ್ಷಿ ಕಣ್ಣು ರೋಗ ಅಥವಾ ಬರ್ಡ್ ಸೈಜ್ ಸ್ಪಾಟ್, ಈ ರೋಗವು ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ಹಾನಿಯನ್ನು ಉಂಟುಮಾಡುತ್ತದೆ. ಇದರ ನಿಯಂತ್ರಣಕ್ಕಾಗಿ ಶೇಕಡ 1 ಬೋರ್ಡೋ ದ್ರಾವಣ ಅಥವಾ 2.5 ಗ್ರಾಂ ಪ್ರತಿ ಲೀಟರ್ಗೆ ಮ್ಯಾಂಕೋಸೆಬ್ ಇವುಗಳಲ್ಲಿ ಯಾವುದಾದರೂ ಒಂದು ಶಿಲ್ನಾಶಕವನ್ನು ಸಿಂಪಡಿಸಬೇಕಾಗ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಟಿ ಶ್ಯಾಮ್ ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ್, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ್. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ್ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ರೈತ ಬಂಧುಗಳೇ, ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಾಳಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಮುನ್ನಡೆ, ಬಳಿಕ ಸಮಗ್ರ ಕೃಷಿ ಕುರಿತು ಬ್ರಹ್ಮಾವರ ತಾಲೂಕು ಬಾರ್ಕೂರಿನ ಕೆ ಶ್ರೀನಿವಾಸ ಉಡುಪ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಕೇಳುಗರೆ, ನಾಳೆ ಬೆಳಗ್ಗೆ 9:45 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ರತ್ನಮಾಲಾ ಪ್ರಕಾಶ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 10:05 ಖೇಲೋ ಇಂಡಿಯಾ ವಿಶ್ವವಿದ್ಯಾನಿಲಯಗಳ ಕ್ರೀಡಾಕೂಟ 2021 ರವಿವಾರದ ಮುಖ್ಯಾಂಶಗಳ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. 10:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 11:00 ವನಿತಾ ವಾಣಿ, ವೇದಾ ಶೆಟ್ಟಿ ಕಾಳವರ ಅವರಿಂದ ಸ್ವರಚಿತ ಕವನ ವಾಚನ, ಬಳಿಕ ರಜನಿ ಭಟ್ ಕಲ್ಮಡ್ಕ ಅವರಿಂದ ಸಣ್ಣ ಕಥೆ ಒಡಹುಟ್ಟಿದವಳು ಕೇಳುವಿರಿ. ನಾಳೆ ಬೆಳಗ್ಗೆ 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ವಿದ್ಯಾಧರ್ ವ್ಯಾಸ್ ಅವರ ಗಾಯನದಲ್ಲಿ ರಾಗ್ ವಿಭಾಸ್ ಆಲಿಸುವಿರಿ. ಆಕಾಶವಾಣಿ ಮಂಗಳೂರು, ಸಮಯ 7:00. ನಮ್ಮ ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಇರೋ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಪಣನಿತ್ತರತ್ತೆ ಐತ ಬಗ್ಗೆ ಚೂರು ಮಾಹಿತಿ ಎಂಕ್ಲಿಗ್ಲ ಕೊರಲಿಯ ಇರು. ಹಾ ಹಾ ಖಂಡಿತ, ಆರ್ಗ್ಯಾನಿಕ್ ಫಾರ್ಮಿಂಗ್ ಇನ್ನು ಸಾವಯವ ಕೃಷಿ ಇನ್ಲ ಪನ್ಪಿರು. ಅನಾದಿ ಕಾಲದ ಬತ್ತಿನ ಬೇಲೆನೆ ಬೆನ್ನಿ. ಇಡೀ ನಮ್ಮ ಭೂಮಿಡ್ ಎಲ್ಪತ್ತೈನ್ ಬಸಿ ನೀರ್ ಇತ್ತಂಡಲ್ಲ, ಒರೆ ದಿನ ಇರತ್ತೈನ್ ಬಾಗಡ್ ಉಪ್ಪುನೇ ಭೂಮಿ. ನಮ್ಮ ವನಸ್ಮಲ್ಪುನ ನುಪ್ಪು ಏತ್ ಎಡ್ಡೌಂಡು ಪಂದ್ ನಮ್ಮ ವರಾಂಡಲ ಎನ್ನದನೆ ಇಜ್ಜತೆ ಬಲೆ ವರ ನಮ್ಮ ಎನ್ನಗ. ನಮ್ಮ ವನಸ್ಮಲ್ಪುನ ನುಪ್ಪು ಏತ್ ಎಡ್ಡೆ ವಸ್ತುಲುಲ್ಲ ಪಂದ್ವರ ಎನ್ನಲೆಗೆ. ದುಂಬುದ ಕಾಲಡು ನಮ್ಮ ಹಿರಿಯರು ಬಂಜಿಗ್ ದಿನರೆ ಭಂಗ ಇತ್ತಂಡಲ್ಲ, ಜೀವೋಗ್ ಎಡ್ಡೆ ಇತ್ತಿನ ವಸ್ತುಲೆ ತಿಕ್ಕೊಂದಿತ್ತಂಡು. ಅಂಡ ಇನಿತ ಕಾಲಡು ಇಲ್ಲದ ಎಲ್ಲ ಬಾಲೆ ಪರ್ಪಿನ ಪೆತ್ತದ ಪೇರ್ಲ ಶುದ್ಧ ಇಜ್ಜಿ ಅಂಚಿತ್ತಿನ ಪರಿಸ್ಥಿತಿಗೆ ಬತ್ತದುಂತದ. ನಮ್ಮ ಬಾಲೆ ಪರ್ಪಿನ ಪೇರೇ ಶುದ್ಧ ಇಜ್ಜಿ ಪನ್ನಾಂಡ ನನ್ನ ನಮ್ಮ ವನಸ್ಮಲ್ಪನ ನುಪ್ಪುದ ಬಗ್ಗೆ ಎನ್ನೆರೆಗೆ ಪೋಡಿಗೆ ಹಾಕೊಂಡು. ನಮಕ್ ಮಾತ ತೆರೆದಿಲಕ್ಕ, ಕೋರಿದ ಪಿರವಡು ತಿಲವು ಪೋಯಿಲಕ್ಕ, ಪೆತ್ತದ ಪಿರವಡು ಕಂಜಿಲು ಪೋಯಿಲಕ್ಕ, ಅಪ್ಪೆನ ಪಿರವಡು ಕಿನ್ನಿ ಬಾಲೆ ಪೋಯಿಲಕ್ಕ, ನಮ್ಮ ಹಿರಿಯರು ಬೆನ್ನಿದ ಪಿರವಡು ಬೆಗರ್ ಜಪ್ಪಡ ಅದು ಬೇಲೆ ಮಲ್ತದಿರಿಗೆ. ಆಂಡ ಇನಿತ ಕಾಲೋಡು ಕೀಟನಾಶಕಲು ಬೆನ್ನಿಡು ಬಾರೀ ಮಲ್ಲ ಜಾಗದೆ ತೊಂದುಂಡು. ಬೆನ್ನಿದ ಬೇಲೆ ನಮ್ಮ ದೇಶ ಗುಪ್ಪುನ ಮಲ್ಲ ಬೆರಿ ಸಹಾಯ. ಆಂಡಲ ಇನಿತ ದಿನೋಟು ಸಾವಯವ ಕೃಷಿ ಪನ್ಪಿನೇ ನಮ್ಮ ಮಾತ ಮದತು ಬುಡ್ತ. ಇತ್ತದ ಕಾಲೋಡು ಬೆನ್ನಿದ ಪುದರ್ಡು ನಮ್ಮ ಕಾರ ಮುದೇಳುಪ್ಪುನ ಮರ್ದಾಯ ನಂಚಿತ್ತಿನ ಇಲ್ಲದ ಪೆತ್ತದ ಗೊಬ್ಬರನೇ ಬುಡ್ದು ನಮ್ಮ ರಾಸಾಯನಿಕ ಪದಾರ್ಥಲೇನು ಪತೊಂದಿತ್ತಿನ ಇಂಗ್ಲಿಷ್ ಮರ್ದದಂಚಿ ಮೋಣೆ ಪಾರ್ದು ಕುಲ್ದ. ಇಂಚೆನೆ ಇಂಗ್ಲಿಷ್ ಮರ್ದದ ಪಿರೋಡು ಪೋಂಡ ಮಣ್ಣುಡುಪ್ಪುನ ಸತ್ವತತ್ವಲು ಒಂತೆ ದಿನಟೇ ಮಣ್ಣಡೆ ಮಣ್ಣಾದು ಪೋವು. ಈತು ಮಾತ ಗೊತ್ತಾಯ್ಬೋಕಲ್ಲ ನಮ್ಮ ರಾಸಾಯನಿಕ ಕೃಷಿತ ಪಿರೋಡೆ ಪೋಡೆ ವರ ಎನ್ಲೇತ್ತ. ನಮ್ಮ ಪಿರಾಕ ಕಾಲದ ನಮ್ಮ ಹಿರಿಯರು ಮಲ್ತೊಂದು ಬತ್ತಿತ್ತಿನಂಚಿನ ಸಾಂಪ್ರದಾಯಿಕ ಕೃಷಿ ಪಂದು ಪುದರ್ ಪಡೆಯಿನ ಸಾವಯವ ಕೃಷಿತ ಕಡೆಗೆ ಪೋಪಿನ ಪೊರ್ತು ಬೈದಂಡು. ಸಾವಯವ ಕೃಷಿಟು ಒವ್ವೇ ಬಗೆತ ರಾಸಾಯನಿಕ ಪದಾರ್ಥಲು ಆವಡು, ಕೀಟನಾಶಕಲು ಆವಡು, ಜೀವಗ ಹಾನಿ ಮಲ್ಪುನ ವಸ್ತುಲು ಐಟು ಓಲೈಜ್ಜಿ. ನಮ್ಮ ಕಣ್ಣೆದುರುಡೆ ಉಪ್ಪುನ ತಪ್ಪುಲು ಪೆತ್ತದ ಗೊಬ್ಬರ ಮಾತ್ರ ಐಟು ಉಪ್ಪುನು. ಇತ್ತದ ಕಾಲಡು ನಂಗೆ ಕಾಪೆರೆ ಪೊರ್ತಿಜ್ಜಿ ಪೂರಾ ಬೇಲೆ ನಮಕ್ ಬೇಗೋಡೆ ಆವಡು. ವೈಟ್ ಕಾಸ್ ಜಾಸ್ತಿ ತಿಕ್ಕುಂಡು ಪನ್ಪಿನೇ ಆಲೋಚನೆ ನಮ್ಮ ಮಂಡೆಡು. ಅಂಡ ಐಟ್ ನಮ್ಮ ಜೀವಗ ಏತು ಮಾತ ಹಾನಿಕಾರಕ ಪೆಟ್ಟುಂಡು ಪಂದು ನಂಗೆ ಗೊತ್ತಾಯಿ ಬೋಕಲ ನಮ್ಮ ಮಂಡೆ ಖರ್ಚು ಮಲ್ ಪಂದೆ ನಮ್ಮನೇ ನಮ್ಮ ದಾದ ಪಂದು ಎನ್ನೋಲಿ ಪನ್ಲಿಗೆ. ಎಂಗೆನ್ನ ಅಜ್ಜಿ ಪನೊಂದಿತ್ತೇರು ಆರ್ ತೂತಿನ ಅರಿ ಇತ್ತ ಇಜ್ಜಿಗೆ. ಆರು ಕಂಡದ ಬೇಲೆಗೆ ಪೋದು ಕಾಂಡಿಡ್ದು ಬಯ್ಯ ಮುಟ್ಟ ನೇಜಿದ ಪೊರ್ತುಗು ನೇಜಿ ಪರ್ತದ ನಟ್ಟಿದ ಪೊರ್ತುಗು ನಟ್ಟಿ ಮಲ್ತದ ಕಂಡ ಕೊಯ್ಪಿನ ಪೊರ್ತುಗು ಕಂಡ ಕೊಯ್ದು ದನಿಕುಲ್ನ ಕೈದು ಅರಿಪತೊಂದು ಬರೊಂದಿತ್ತೇರ್ಗೆ. ಆಂಡ ಇನಿ ಬೆನ್ನಿದ ಬೇಲೆಗೆ ಪೋಪಿನ ಪೊಂಜೋಲೆ ತೋಜುಚೇರು ಕಂಡದಪ್ಪೆರೆಗು ಎರುತ ಬದಲು ಇನಿ ಟ್ರ್ಯಾಕ್ಟರ್ ಬೈದಂಡು. ನೇಜಿ ನಡೆಯರೆಗಾವಡು ನೇಜಿ ಪರ್ಪೆರೆಗಾವಡು ಇಜಿನ ಕೀ ಕೊಯ್ಯರೆಗಾವಡು ಮನುಷ್ಯರ್ ನಕಲ ಬದಲು ಮಿಷಿನಲ್ಲೇ ಬತ್ತದುಂತದ. ಕಂಡೋಗು ಇಲ್ಲದ ಕಿದೆತ ಗೊಬ್ಬರ ಬುಡ್ದ ಬೇತದಾಲ ಜಾಸ್ತಿ ಪಾಡೊಂದಿತ್ತ ಜೇರ್ಗೆ. ಆಂಡ ಅರೆಗಿತ್ತದ ಕಾಲದ ಬೆನ್ನಿ ಎನ್ನೆರೆಗೆ ಆಪುಜಿ ಇಂಚ ಕತ್ತೆಗುಲು ಪನೊಂದು ಪೋಂಡ ಅವು ಏತಾ ಉಂಡು ಅಂದಂದು ಈರ್ಮಂಟಿನಲ್ಲ. ಕರೆಕ್ಟೇ ಪ್ರಾಪ್ತಿ, ಪ್ರಾಪ್ತಿಯವರು ನಮ್ಗೆ ಅದೆಷ್ಟೋ ವಿಚಾರಗಳನ್ನ ಹೇಳಿದ್ರು. ಜಸ್ಟ್ ಥಿಂಕ್ ಮಾಡಿ ಗೆಳೆಯರೆ, ನಾವೆಲ್ಲ ಇದನ್ನ ಫಾಲೋ ಮಾಡಿದ್ರೆ ಎಷ್ಟು ಚಂದವಾಗಿರುತ್ತಲ್ಲ. ಕ್ಯಾಥ್ರಿನ್, ಅದೇನೋ ವಾಲ್ಪಾರಿ ಅರಣ್ಯ ಬಗ್ಗೆ ಒಂದು ಕತೆ ಹೇಳ್ತೀನಿ ಅಂತ ಹೇಳಿದ್ರೆ ನೀವು, ಅದನ್ನ ನಮ್ಗೆಲ್ಲ ನೀವು ಹೇಳ್ಬೋದೀಗ? ಹೇಳ್ತೀನಿ ಕೇಳು. ಅಠರವ್ಯ ಶತಮಾನದ ಅಂತ್ಯ ವೇಳ ಬ್ರಿಟಿಷನಿ ಭಾರತ ರಾಷ್ಟ್ರ ಚೇತನ್ಸ್ ಅಧಿಪತ್ಯ ಸ್ಥಾಪನ್ ಕೆಲ್ಲ ವಿವಿಧ ರೀತಿ ರಣವಟ್ ಮುನ್ಸತಿ ರೂಕ್ಸಳ ಅಂತ ಅವ್ನ್ ಪಶ್ಚಿಮ ಘಟ್ಟಸೋ ಪ್ರದೇಶ ದಟ್ಟ ರಣ ಅಂತ ಕಾಳೋ ಕಚ ಭುಯರ ಅಂತ ಲಿಪೋನಸಲ್ಲೋ ಅಶೇನ್ ಜಾವ್ನ್ ಬೈಲೆ ಲೋಕಾಕ್ ತ್ಯಾ ಜಾಗೆ ಅವಿಶಾನ್ ಮಾಹಿತ್ ನಸ್ತನ ತೋ ಸಾಗೋ ಅಪರಿಚಿತ ಜಾವ್ನ್ ಉರುಲ್ಲೋ ಫುಡ್ಲೆ ದಿಸಾನಿ ವಾಲ್ಪರಿ ಮುನೋ ನಾವಾಡ್ಲ್ಯಾತ ರಣ ಬಿತರ್ ಸರ್ಚೆ ಮುಸ್ತು ಕಠಿಣಾಯ್ಚೆ ಸಲ್ಲೆ ವರ್ವಿ ಕುಣಿ ಬಿತರ್ ಸರೋಂಗ್ ದೇಡ್ ಗೆತ್ಲೆನ. 1890 ಇಸ್ವೇರ್ ಕಾರ್ವೇರ್ ಮಾರ್ಷ್ ನವಾಸು ಬ್ರಿಟಿಷ್ ಸಾಹಸಿ ಗೊಡೆ ಸವರಿಕರ್ತನ ವಾಟ್ಸುಕೋನ್ ರಣಾಬಿದ ಸಂಡಲೋ ಸೂರ್ಯ ಚಿಂಕಿಣ ದಣಿ ಕೊಡನತ್ಲೆ ತಿತ್ಲಿ ಕಾಳೋ ಕಾನ್ ಬುಡಿಲ್ಯ ತರಣ ಅಂತ ಅವ್ನ್ ಬೈರೋಸುಂಗ್ ಜಾಯಿನಸ್ತನ ಅಪ್ನಸು ಜೀವ್ ಹಂಗಸರಸ್ ಹೊಗ್ಡೈ ತಂಕೊಂಡ ನಮ್ಮಂತೋ ಅಕಂತ್ಲೋ ದೋನ್ ತೀನ್ ದಿಸ್ ಅಶಂತ್ ಪಸರ್ತನ ಹಟ್ಲೆ ಇಲ್ಲ ಕೌಂಕಿ ಮುಗ್ದಲೆ ಜೀವಾತಿ ಆಶಾ ತನ್ನ ಸೊಡ್ಲ್ಯ ವೇಳಾರ್ ಲೋಕಾನ್ ಸೊಲೋನ್ ಜರ್ಲಿ ಏಕ್ ಲಾನ್ ಪಾಯಿ ವಾಟ್ತ ಕದಿಸ್ತ ವಟೆ ಸೊ ಗುರ್ತದನ್ ವಾಟ್ವೇತ ಜಾಗ್ಯಾರ್ ಪೌತನ ತೈಸರ್ ಆದಿವಾಸಿಂಚಿ ದಾವಿಸ್ ಕೊಲ್ವಾ ಚಿಂಗಾರ ಅಂತ ಕದಿಸ್ತಾತ್. ಅಯ್ಯೋ, ವಾಲ್ಪರ ಅಷ್ಟೊಂದು ದಟ್ಟವಾದ ಅರಣ್ಯವಾಗಿತ್ತೇನ್ರಿ? ನನ್ಗಂತೂ ಆಶ್ಚರ್ಯವಾಗ್ತಿದ್ಯಪ್ಪ, ಅಷ್ಟು ದಟ್ಟವಾದ ಒಂದು ಕಾಡೊಳಗೆ ಹೋಗೋದಂದ್ರೆ ದೊಡ್ಡ ಸಾಹಸನೇ ಆಗಿರ್ಬೇಕು. ಆದಿವಾಸಿಗಳು ಇವರನ್ನೆಲ್ಲ ನೋಡಿ ಹೆದರೋಗಿದ್ದ ಅನ್ಸುತ್ತೆ, ತುಂಬಾ ಕುತೂಹಲ ಆಗ್ತಿದೆ ನನ್ಗೆ. ಇವಾಗ ಮುಂದುವರಿಸಿ. ಎದುಳ್ ಮಿಸರ್ ಗುಡಿಯಾಕೊಳ್ಳ ಇನ್ನತ್ಲೇ ಲೋಕನ್ ಪುಯಿಸ್ತೊಂದ್ ಗುಡಿಯಾವೇರಿ ಉಂಚ ಮಾರ್ಷಾಕೊಳ್ಳೋನ್ ಅಪ್ಲ ಬುರ್ಗ್ಯಾಂಬಳ ಅಂಗಿಯೋನ್ ರಣ ಅಂತ್ಲಿ ಪೊನ್ಗಿಲಿ ಅಸಹಾಯಕ್ ಸೌನ್ ರೌಲ್ಯ ಮಾರ್ಷಾಕ್ ಗಟ್ ಮುಟ್ತರ್ ನಟೋ ತಚವಾಟಿನಿ ಉಂಚೆ ಪೊಳೋನ್